ಇಂದ್ರ, ಶಿವ ಜನನೇತ್ರಿಯಾದ ದೇವತೆ, ಪಾರ್ವತಿ ಆನಂದದ ದೇವತೆ. ಅದರಿಂದ ಈ ಸಂಸ್ಕೃತಿಯ ನಿರ್ಮಾಣಕ್ಕೆ ಶಿವ ಪಾರ್ವತಿ ಇರದೇ ಕಾರಣ. ಅವ್ರು ಲಿಂಗ ದೇವತೆ ಅಲ್ವಾ? ಶಿವ ಜನನೇಂದ್ರಿಯದ ದೇವತೆ, ಜನನೇಂದ್ರಿಯದ ಮೂಲಕ ಬರುವ ಆನಂದದ ದೇವತೆ ಪಾರ್ವತಿ. ಅದರಿಂದ ಆಕಾಶೇನ ರಮತಿ, ಆಕಾಶದಿಂದಲೇ ಮನುಷ್ಯ ಆನಂದವನ್ನು ಅನುಭವಿಸ್ತಾನೆ, ಆಕಾಶದಲ್ಲಿ ಅನುಭವಿಸ್ತಾನೆ. ಅಷ್ಟೇ ಅಲ್ಲ, ಆಕಾಶೇ ಜಾಯತೆ, ಆನಂದ ಅನುಭವಿಸಿದ ಮಗು ಬೆಳೆಯಿತು. ಎಲ್ಲಿ ಬೆಳೆಯುವುದು? ಒಳಗಿನಿಂದ ಸ್ಪೇಸ್ ಇರೋದ್ರಿಂದ, ಬಟ್ಟೆ ಒಳಗೆ ಜಾಗ ಇರೋದ್ರಿಂದ ಬೆಳೆದಿದೆ. ಒಳಗೆ ಆಕಾಶ ಇತ್ತು, ಆಕಾಶದಲ್ಲಿ ಮಗು ಬೆಳೆಯಿತು. ಆಕಾಶೇ ಜಾಯತೆ, ಪಾರ್ವತಿ ಅಧೀನವಾಗಿ ಬೆಳೆಯಿತು, ಪಾರ್ವತಿ ಅಧೀನವಾಗಿ ಹುಟ್ಟಿತು, ಒಳಗಿನಿಂದ ಸ್ಪೇಸ್ ಇದ್ದದ್ರಿಂದ ಹುಟ್ಟಿತು. ಅಷ್ಟೇ ಅಲ್ಲ, ಪಾರ್ವತಿ ಎಲ್ಲ ಸೃಷ್ಟಿಗೆ ತಾಯಿಯಲ್ಲೂ ಅವಳು. ಈಗ ಹಾಗಾಗಲಿ ಇಡೀ ಸ್ತ್ರೀ ಪುರುಷರ ದಾಂಪತ್ಯ ಜೀವನಕ್ಕೆ ಮೂಲ ವ್ಯಕ್ತಿಗಳಾಗಿ ಶಿವ ಪಾರ್ವತಿ ಎಲ್ಲಕ್ಕೂ ಒಂದು ಮಾತೃಶಕ್ತಿ ಆಗಿರುತ್ತೆ ಪಾರ್ವತಿ. ಈ ಎಲ್ಲ ಪ್ರಪಂಚದ ಸೃಷ್ಟವಾದ ವಸ್ತು ತಾಯಿಯ ಕಡೆಗೆ ತುಳಿತಾ ಇದೆ ಅಂತಾರೆ. ಆಕಾಶ ಮಧ್ಯಜಾಯಿದೆ, ಆದ್ರೆ ನೀವು ಏನು ನೆಲದಲ್ಲಿ ಬಿದ್ದಿದ್ರು ಅದು ಚಿಗುರಿ ಆಕಾಶದ ಮುಖ ಮೇಲೆ ಹೋಗುತ್ತೆ. ಯಾಕಂದ್ರೆ ತಾಯಿಯ ಕಡೆ ಹೋಗಬೇಕೆ. ಆಕಾಶ ಮಧ್ಯಜಾಯಿದೆ, ಎಲ್ಲ ಸೃಷ್ಟಿ ಮೇಲ್ಮುಖ ಹೋಗುತ್ತೆ. ಏನು ಗಿಡ ನಟ್ಟು ಮೇಲಕ್ಕೆ ಹೋಗುತ್ತೆ, ಆಕಾಶದಲ್ಲಿ ಹುಟ್ಟುತ್ತೆ, ಆಕಾಶದಲ್ಲಿ ಮುಖವಾಗಿ ಮೇಲಕ್ಕೆ ಬೆಳೆಯುತ್ತೆ. ಏಕೆಂದರೆ ತಾಯಿಯ ಬಳಿ ಹೋಗುವ ಬಯಕೆ. ಆದ್ದರಿಂದ ಆಕಾಶ ಅಂತ ಸಂಘ ಸಂಗತಿಯನ್ನ ಎಷ್ಟು ದೊಡ್ಡದಾಗಿ ವಿವರಿಸ್ಬಿಟ್ರು ಪರಿಶುದ್ಧ ಕಾರಣ. ಅದರ ಹಿಂದೆ ಇರುವಂತ ಅದ್ಭುತ ಪ್ರಪಂಚ. ಪಾರ್ವತಿಯ ಬಳಿಗೆ ಹೋಗುವ ಬಯಕೆ ಪಡೆದು ಗಿಡಗಟ್ಟಲೆ ಮೇಲೆ ಹೋಗುತ್ತೆ ತಾಯಿ. ಆಕಾಶ ಮಾನೆ ಪಾರ್ವತಿ, ಅವಳ ಹತ್ರ ಹೋಗುವ ಬಯಕೆ. ಹಾಗೆ ಆಕಾಶದಲ್ಲಿಯೇ ಹುಟ್ಟುತ್ತೆ, ಆಕಾಶಕ್ಕೆ ಮುಖ್ಯವಾಗಿ ಆಕಾಶದ ಕಡೆಗೇ ಸಾಗುತ್ತೆ. ಅದು ಬೆಳೆದು ಬೆಳೆದು ಬೆಳೆದು ಎತ್ತರಕ್ಕೆ ಹೋಗುತ್ತೆ. ಆದ್ದರಿಂದ ಆಕಾಶ ಆಕಾಶ ನಿವೃತ್ತಿ ಆಗಿರ್ತಕ್ಕಂತಹ ಪಾರ್ವತಿಯಲ್ಲಿ ಭಗವಂತರನ್ನ ಸ್ಥಿರ ಸ್ಮರಣೆ, ಸ್ಥಿರ ಸ್ಮರಣೆ ಅಲ್ಲ, ಸ್ಥಿರ ಪ್ರತಿಭೆ, ಸ್ಥಿರ ಪ್ರತಿಭೆಯ ದೇವತೆ ಆಗಿರತಕ್ಕಂತಹ ಪಾರ್ವತಿಯಲ್ಲಿ ಭಗವಂತ ಆಕಾಶ ಶಬ್ದ ವಾಚ್ಯನಾಗಿ ಭಗವಂತ ಇದ್ದಾರೆ. ಅವನು ಆಕಾಶ, ಯಾಕೆ ಆಕಾಶ? ಆಕಾಶ ಅವನ ಮೂಲಕ ಇಡೀ ಜಗತ್ತು ಬೆಳಗ್ತಾ ಇದೆ. ಅವನು ಸ್ವಯಂ ಪ್ರಕಾಶ ಸ್ವರೂಪ ಮತ್ತು ಆಕಾಶ ಪರಿಪೂರ್ಣ ಆನಂದ ಭವನ, ಆನಂದ ಮುಕ್ತ ಸರ್ವಾನಂದ ಭವನ, ಆನಂದ ಸ್ವರೂಪವನ್ನು. ಆದ್ದರಿಂದ ಆನಂದ ಸ್ವರೂಪನಾಗಿ, ಪ್ರಕಾಶ ಸ್ವರೂಪನಾಗಿ, ಎಲ್ಲ ಜಗತ್ತಿಗೂ ಪ್ರಕಾಶವನ್ನು ಕೊಟ್ಟವನಾಗಿ, ಆಕಾಶ ಶಬ್ದನಾಗಿ ವಾಚ್ಯನಾದಂತಹ ಭಗವಂತ ನಮ್ಮ ಸ್ಥಿರ ಪ್ರತಿಭೆಯ ಮತ್ತು ಬಾಹ್ಯ ಆಕಾಶದ ದೇವತೆಯಾಗಿರ್ತಕ್ಕಂಥ ಪಾರ್ವತಿಯಲ್ಲಿ ಸನ್ನಿಹಿತನಾಗಿ ನಮಗೆ ಸ್ಥಿರ ಪ್ರತಿಭೆಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡಿ ಭಗವಂತನನ್ನು ಉಪಾಸನೆ ಮಾಡಿದ್ರು. ಇದು ಸಂತ ಕುಮಾರರು ಮಾಡಬೇಕಾದ ಉಪಾಸನೆ. ಇಲ್ಲಿ ತನಕದ್ದು ನಾರದನಿಗೆ ಹೇಳಿದ್ರು, ನಾರದರು ಮಾಡಬೇಕಾದ. ಅದಕ್ಕಿಂತ ಕೆಳಗಿರದ್ದು ಉಷಾ ಸ್ವಾಹ ಅನ್ನೋದು ನಾರದರಿಗೂ ಹೇಳಿದ್ದು ನಮಗೂ ಮಾಡಲಿಕ್ಕೆ, ಅದನ್ನ ನಂತರದ್ದು ನಾರದರು ಮಾಡಲಿಕ್ಕೆ. ಇನ್ ಮುಂದೆ ಹೇಳುವಂತಹದ್ದು ಸನತ್ ಕುಮಾರರು, ನಾರದರು, ನಾವು ಎಲ್ಲರೂ ಮಾಡುವಂತ ಸನತ್ ಕುಮಾರರಿಗೆ ಉಪಾಸ್ಯವಾದ ರೂಪ ಪಾರ್ವತಿ ಅಂತ ಪಾರ್ವತಿ ನಮಗೊಂದು ಉಪಾಸ್ಯ. ಸಯ ಆಕಾಶಂ ಪ್ರಶ್ನೆತ್ತಿ ಪಾಸ್ತೆ ಆಯ್ತು. ಆಕಾಶದಲ್ಲಿ ಇರತಕ್ಕಂತಹ ಭಗವಂತನನ್ನ ಪಾರ್ವತಿಯಲ್ಲಿ ಸನ್ನಿಹಿತನಾದ ಭಗವಂತನನ್ನ ನಾವು ಉಪಾಸನೆ ಮಾಡಿದರೆ ಏನಾಗುತ್ತೆ? ಆಕಾಶವದು ವೈ ಸಲೋಕಾನ್ ಪ್ರಕಾಶವತ ಅಸಂಬಾಧಾನ್ ಮುಗಾಯವತಃ ಪ್ರತಿ ಸಿದ್ಧತೆ ಅನ್ನುವಾಗ ಆಕಾಶವತಃ ಲೋಕ ಅನಿಸುತ್ತದೆ. ಆಕಾಶದ ದೇವತೆಯಾದ ಪಾರ್ವತಿ ಎಲ್ಲಿದ್ದಾರೋ ಆ ಲೋಕ ಎಲ್ಲ ಲೋಕ ಪ್ರಕಾಶವಂತ ಬೆಳಕಿನ ಲೋಕ. ಮತ್ತೆ ಅಸಂಬಾಧಾನ್ ಎಷ್ಟು ಜನ ಬಂದು ಸೇರಿದರು, ಯಾಕಂದ್ರೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಮೋಕ್ಷ ಹೋಗ್ತಾರೆ ಎಂದರೆ ಮೋಕ್ಷಕ್ಕೆ ಎಷ್ಟು ಜನ ಬಂದು ಸೇರಿದರು. ಅಸಂಬಾಧಾನ್ ಓವರ್ ಪಾಪ್ಯುಲೇಷನ್ ಆಗದಂತಹ ದೇಶ, ಎಷ್ಟು ಜನ ಸೇರಿದರು ಅದು ಓವರ್ ಪಾಪ್ಯುಲೇಟೆಡ್ ಆಗುತ್ತೆ. ಸಂಬಾಧ ಅಂದ್ರೆ ಜನ ಸಂಬಂಧ, ಜನ ಜಾಸ್ತಿ ಆಗೋಯ್ತಪ್ಪ ಇದು ಜಾಗ ಇಲ್ಲ ಮೋಕ್ಷ, ಇಲ್ಲಿ ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡಿಸ್ಬೇಕು, ಸ್ವಲ್ಪ ಬೆಳಿಗ್ಗೆ ಜಾಸ್ತಿ ಅಗಲ ಕಟ್ಟಿಸ್ಬೇಕು, ಇನ್ನೊಂದು ಕೆಲವು ಮಾರಿಗೆ ಜಾಸ್ತಿ ಮಾಡಬೇಕು, ರೂಪ್ಸ್ ಜಾಸ್ತಿ ಮಾಡಿಸ್ಬೇಕು ಅನ್ನೋ ಪ್ರಶ್ನೆ ಇಲ್ಲ. ಎಷ್ಟು ಜನ ಬಂದರು ಒತ್ತಡಕ್ಕೆ ಒಳಗಾಗದ ಅಸಂಬಾಧ ಮೃಗಾಯವತಃ, ಯಾಕೆಂದ್ರೆ ಅಲ್ಲಿ ಯಾರಿದ್ದಾರೆ? ಎಲ್ಲವನ್ನೂ ತನ್ನ ಪುಟ್ಟ ಉದರದೊಳಗೆ ಇಡೀ ವಿಶ್ವವನ್ನು ತುಂಬಿದಂತಹ ಭಗವಂತ ಅಲ್ಲಿದ್ದಾರಪ್ಪ. ಅದು ಎಷ್ಟು ಸಣ್ಣ ಜಾಸ್ತಿ ಎಷ್ಟು ಬೇಕಾದ್ರೆ ತುಂಬುತ್ತಾರೆ. ಮೃಗಾಯವತಃ, ಮೃಗಾಯ ಅಂದ್ರೆ ಬೀಗಿಯ ಬೀಗಿಯತೆ, ಎಲ್ಲ ಮಹಾ ದೊಡ್ಡವರಿಂದ ಪ್ರಾಯವುಳ್ಳ ಅಂದ್ರೆ ಇದ್ಯಾಕೋ ಹೇಳಿದ್ರು ನೋಡಿ, ಒಂದು ರೀತಿಯಿಂದ ಪ್ರಾಯ ಶೈವರಿಗೆ ಉತ್ತರ ಇದು ಪಾರ್ವತಿಯನ್ನು ಉಪಾಸನೆ ಮಾಡಿದ ಕೈಲಾಸಕ್ಕೆ ಹೋಗ್ತಾರೆ, ವೈಕುಂಠಕ್ಕೆ ಹೋಗ್ತಾರೆ, ಇಲ್ಲ ಸಂಪ್ರದಾಯವತಃ ವಿಷ್ಣುದೇವ ಲೋಕಕ್ಕೆ ಹೋಗ್ತಾರೆ. ಅವರು ಬಹಳ ವಿಚಿತ್ರವಾಗಿರೋದು, ಪಾರ್ವತಿಯನ್ನ ಆಕಾಶ ದೇವತೆ ಆದ ಪಾರ್ವತಿಯನ್ನು ಉಪಾಸನೆ ಮಾಡಿದರೆ ನೀನು ಹೋಗಿ ಸೇರುವುದು ಪಾರ್ವತಿಯಲ್ಲಿ, ಯಾರು ಉಪಾಸನೆ ಮಾಡಿದ್ರೆ ಭಗವಂತ ಬರ್ತಾರೆ. ಗುರುಗಾಯವತಃ ಲೋಕ ಅನ್ನೋದು ಸ್ಥಿತಿ ಇರ್ತದಾದ್ರೆ ಗುರುಗಾಯನಾಗಿ ಗುರುಗಾಯ ಅನ್ನೋದು ವಿಷ್ಣುವಿನಲ್ಲಿ ಪ್ರಸಿದ್ಧವಾದ ಪುರಾಣಗಳಲ್ಲಿ ವಿಧ ಮಾಡಬಹುದು. ಆ ಗುರುಕ್ರಮ ಗುರುಗಾಯ ಅನ್ನೋ ಶಬ್ದ ವಿಷ್ಣುಪರ ಅಂದ್ರೆ ಗುರುಗಾಯವತಃ ಲೋಕ ಅನ್ನೋದು ಸ್ಥಿತಿ, ವಿಷ್ಣು ಸನ್ನಿಧಾನ ಇರತಕ್ಕಂಥ ವೈಷ್ಣವ ಲೋಕಕ್ಕೆ ಹೋಗಿ ಸೇರ್ತಾರೆ. ಯಾಕಂದ್ರೆ ಉಪಾಸನೆ ಮಾಡಿದ್ದು ಪಾರ್ವತಿ ವಿಷ್ಣುವನ್ನ. ಯಾವತ್ ಆಕಾಶಸ್ಯ ಗತಂ ತತ್ರಾಸ್ತಿ ಯಥಾ ಕಾಮಚಾರೋ, ಈ ಆಕಾಶ ದೇವತೆ ಅದು ಪಾರ್ವತಿಯ ವ್ಯಾಪ್ತಿ ಉಂಟು ಅಷ್ಟು ಇವನು ಮಾನಸಿಕವಾಗಿ ಇವನು ವ್ಯಾಪ್ತಿ ಅದಂತೆ ಆಯಿತು. ಅಸ್ಥಿ ಪುರುವ ಆಕಾಶ ಸೂರ್ಯನು ಅದಕ್ಕಿಂತ ದೊಡ್ಡ ಸನ್ನಿಧಿ ಇರುವ ಇವನಿಗೆ ಎಲ್ಲ ಹೇಳಿದ ಸನ್ನಿಧಿ ನೋಡು, ನಮಗೆ ಎಲ್ಲವೂ ದೊಡ್ಡದೇ ಇನ್ನು ಉಂಟಾ, ಇನ್ನು ಮುಗಿಲಿಲ್ಲ ತಂದ್ಕೊಂಡು ಇದು ಇನ್ನೂ ದೊಡ್ಡದು ಉಂಟಾ, ಇನ್ನು ಮೇಲೆ ಹೋಗಲಿ ಉಂಟಾ, ಇನ್ನು ಮುಗಿಯೋದೇ ಇಲ್ಲ ಅಂತ ನಮಗೆ ಅವರಿಗೆ ಇನ್ನು ಮೇಲೆ ಹೋಗಲಿ ಇಲ್ಲ ಚೆನ್ನ ಆಕಾಶಾದ ಭೂಯ ಆಕಾಶಾದ ವ್ಯವಸ್ಥೆ ಪಾರ್ವತಿಗಿಂತ ಮೇಲೆ ಹೋಗಿದೆ ಪುಟ್ಟಪ್ಪ. ಅದು ಒಂದು ಬೇರೆ ಪ್ರಶ್ನೆ ಮಾಧ್ಯಮ ನಮ್ಮಂತೆ, ಅದು ಒಂದು ಮಾಧ್ಯಮ ಶಕ್ತಿ, ಅದು ಕೊನೆಯ ಶಕ್ತಿ ಅಲ್ಲ. ಅದರ ಮೇಲೆ ಹೋಗಿಕೊಂಡು ತನ್ನ ಮೇಲೆ ಭಗವಾನ ಬರಬೇಕಿದೆ, ಪಾರ್ವತಿಗಿಂತ ಆಚೆಗೆ ಎಲ್ಲಿ ಹೋಗಬೇಕು? ಆ ಪ್ರತಿಕೆ ಏನು? ಅದು ನೀವಿಸ್ತಕ್ಕಂಥ ಪ್ರಿನ್ಸಿಪಲ್ ಏನು ನಂಬಿದ್ದೆ ಅದರಲ್ಲಿ ಪ್ರಮಾಣದಲ್ಲಿ ಅದನ್ನು ಹೇಳಬೇಕು ಅಂತ ಹೇಳ್ತಾರೆ. ಮುಂದೆ ಅದಕ್ಕೆ ಉತ್ತರವಾಗಿ ಶಿವನ ಪ್ರತಿಜ್ಞೆ ಉಪಾಸನೆಯಿಂದ ನಾರದನಿಗೆ ಸನತ್ಕುಮಾರ ಹೇಳತಕ್ಕಂಥ ಭಾಗವನ್ನ ನಾವು ನಾಳೆ ಬೆಳಿಗ್ಗೆ ನೋಡೋಣ. ಓಂ ಆಪ್ಯಾಯಂತು ಮಮಾಂಗಾನಿ ವಾಕ್ ಪ್ರಾಣಶ್ಚಕ್ಷು ಶ್ರೋತ್ರ ಮತೋ ಬಲವೀಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಂ ಬ್ರಹ್ಮ ನಿರಾಕುರ್ಯಾಂ ಮಾಂ ಬ್ರಹ್ಮ ನಿರಾಕರೋತ್ ಅನಿರಾಕರಣಮಸ್ವ ನಿರಾಕರಣಂ ಮೇಸ್ತು ತದಾತ್ಮನಿ ನಿರತೇಯ ಉಪನಿಷತ್ಸು ಧರ್ಮಾಸ್ತೇ ಮಯಿ ಸಂತು ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. 23 ಜುಲೈ 2000 ಅಧ್ಯಯನದಲ್ಲಿ ಬೆಳಗಿನ ಮತ್ತು ಸಾಯಂಕಾಲದ ಪ್ರವಚನ ಪ್ರಾರಂಭ. ನಮಸ್ಕಾರ. ಓಂ ಆಪ್ಯಾಯಂತು ಮಮಾಂಗಾನಿ ವಾಕ್ ಪ್ರಾಣಶ್ಚಕ್ಷುಶ್ರೋತ್ರಮಥೋಬಲಂ ಇಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಂ ಬ್ರಹ್ಮ ನಿರಾಕುರ್ಯಾಂ ಮಾಂ ಬ್ರಹ್ಮ ನಿರಾಕರೋತ್ ಅನಿರಾಕರಣಮಸ್ವ ನಿರಾಕರಣಂ ಮೇಸ್ತು ತದಾತ್ಮನಿ ನಿರತೇಯ ಉಪನಿಷತ್ಸು ಧರ್ಮಾಸ್ತೇ ಮಯಿ ಸಂತು ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ಇಂದ್ರನಿಗಿಂತ ಹಿರಿದಾದ ಪ್ರತೀಕ, ತೇಜಸ್ಸಿಗಿಂತ ದೊಡ್ಡ ಪ್ರತೀಕ ಆಕಾಶ, ಆಕಾಶದ ಅಭಿಮಾನಿನಿಯಾಗಿರ್ತಕ್ಕಂಥ ಪಾರ್ವತಿ. ಅವಳಿಗೆ ಹೆಸರೇ ಉಮಾ ಅಂತ, ಉಮಾ ಅಂದರೆ ಉತ್ಕೃಷ್ಟವಾದ ಜ್ಞಾನ, ಭಗವದ್ಭಿಷೇಕವಾದಂಥ ಉತ್ಕೃಷ್ಟ ಜ್ಞಾನವನ್ನು ಇಂದ್ರಾದಿ ದೇವತೆಗಳಿಗೆ ಕೊಡತಕ್ಕವಳಾದ್ದರಿಂದ ಅವಳಿಗೆ ಉಮಾ ಅಂತ. ಕಾಳಿದಾಸ ಏನು ಹೇಳ್ತಾನೆ, ಉಮೇತಿ ಮಾತ್ರ ತಪಸ್ಸು ನಿಷಿದ್ಧ, ಹೂ ಮಾ ಬೇಡ, ತಪಸ್ಸು ಮಾಡೋದು ಬೇಡ ಅಂತ ತಾಯಿಗೆ ಮಾ ಅಂತ ಬೇಡ ಅಂತ. ಅದು ಬೇರೆವಾದ ಬೇಕಾದ ಒಂದು ಅರ್ಥ ಅಂದ್ರೆ ಉತ್ಕೃಷ್ಟವಾದ ಜ್ಞಾನ, ಉತ್ಕೃಷ್ಟವಾದ ಜ್ಞಾನ ಅಂದ್ರೆ ಭಗವದ್ಭಿಷೇಕವಾದ ಜ್ಞಾನ. ಉತ್ಕೃಷ್ಟವಾದ ಭಗವದ್ಭಿಷೇಕ ಜ್ಞಾನವನ್ನ ಕೊಡತಕ್ಕವಳಾದ್ರಿಂದ ಅವಳಿಗೆ ಉಮಾ ಅಂತ ಹೆಸರು. ವಾಸ್ತವಿಕವಾಗಿ ಈ ಉಮಾ ಅನ್ನುವ ಹೆಸರು ಪಾರ್ವತಿಗಿಂತ ಮುಖ್ಯವಾಗಿ ಭಾರತೀಯ ಹೆಸರು, ಯಾಕೆಂದ್ರೆ ಜ್ಞಾನ ಪದವು ಅವಳು. ಆದ್ರಿಂದಲೇ ಉಮಾರಿಂದ ಸಹಿತನಾಗಿರ್ತಕ್ಕಂಥ ವಾಯುದೇವರಿಗೆ ಸೋಮ ಪವಮಾನೋ ದೇವ ಸೋಮಾ ತಿಳಿಸು. ವಾಯುದೇವರು ಕುಮಾರಿಂದ ಸಹಿತನಾದವ ಸೋಮ ಯಾರು ಅಂದ್ರೆ ವೇದ ಹೇಳುತ್ತೆ ಸೋಮ ಪವಮಾನ ವಾಯುದೇವರು ಸೋಮ. ಇನ್ನೂ ಮುಖ್ಯವಾಗಿ ಉಮಾ ಅಂತಂದ್ರೆ ಉತ್ಕೃಷ್ಟವಾದ ಜ್ಞಾನ ಸ್ವರೂಪ, ಉತ್ಕೃಷ್ಟವಾದ ಹಿಂದೆ ಉದ್ದಾಲಕರು ಹೇಳಿಬಿಟ್ಟಿದ್ದಾರೆ, ಕೆಳಗಿನ ದೇವತೆಗಳ ಎಲ್ಲ ಹೆಸರುಗಳು ಕೂಡ ಪಾರ್ವತಿಯ ಹೆಸರು, ಶಿವನ ಹೆಸರು, ಶಿವಪಾರ್ವತಿ ಹೆಸರು. ಅದಕ್ಕಿಂತ ಮೇಲೆ ಬ್ರಹ್ಮವಾಯುಗಳ ಮತ್ತು ಸರಸ್ವತಿ ಬಂದಿದ್ದ ಎಲ್ಲ ಹೆಸರು ಲಕ್ಷ್ಮಿಯ ಹೆಸರಾಗುತ್ತೆ ಅಂತ ಹೇಳಿಕೊಂಡು ಇದ್ದೆ. ಸ್ತ್ರೀ ರೂಪಾಣಿ ದೇವ ಸತ್ಯಂ ಅಭಾಗಾದ ಜ್ಞಾನ ದಿತ್ತು ಅಭಾಗಾದ ಆದಿತ್ಯಸ್ಯ ಆದಿತ್ಯತ್ವ, ಇದನ್ನು ನಾವು ಹಿಂದೆ ನೋಡಿದ್ದೇವೆ. ಹಾಗೆ ಉಮಾದ್ರೆ ಮುಖ್ಯವಾಗಿ ಉತ್ಕೃಷ್ಟ ಜ್ಞಾನ ಸ್ವರೂಪಗಳಾಗಿರತಕ್ಕ ಮತ್ತು ಉತ್ಕೃಷ್ಟವಾದ ವಿಶಿಷ್ಟವಾದ ಜ್ಞಾನವನ್ನು ಕೊಡ್ತಕ್ಕಂತಹ ಲಕ್ಷ್ಮಿ ಉಮಾ. ಮುಖ್ಯವಾಗಿ ಸೋಮ ಅಂದ್ರೆ ಸೋಮ ಅಂದ್ರೆ ನಾರಾಯಣ, ಉಮಾ ಅಂದ್ರೆ ಲಕ್ಷ್ಮಿ, ಸೋಮ ಅಂದ್ರೆ ಬ್ರಹ್ಮವಾಯುಗಳು, ಉಮಾ ಅಂದ್ರೆ ಸರಸ್ವತಿ, ಸೋಮ ಅಂದ್ರೆ ಶಿವ, ಉಮಾ ಅಂದ್ರೆ ಪಾಪ. ಇದು ಈ ಸೋಮ ಶಬ್ದ ಮತ್ತು ಉಮಾ ಅನ್ನುವ ಶಬ್ದ ಈ ಅಧ್ಯಾತ್ಮದಲ್ಲಿ ಬೇರೆ ಬೇರೆ ಅಂಶಗಳನ್ನು ಕೊಡುತ್ತೆ. ವೇದದಲ್ಲಿ ಸಾಮಾನ್ಯವಾಗಿ ನಮಗೆ ಸೋಮ ಸೋಮ ಅಂತಂದ್ರೆ ಉಮಾ ಆದಿತ್ಯ ಸಹಿತ ಅನ್ನುವಂಥ ಶಬ್ದ ಕೂಡಲೇ ಶಿವ ಅನ್ನುವಂಥ ಲೋಕದಲ್ಲಿ ಬಳಕೆಯಲ್ಲಿಲ್ಲ ಅನ್ನೋದು ಸ್ವಾರಸ್ಯ. ಸೋಮ ಅಂತಂದ್ರೆ ಲೋಕದಲ್ಲಿ ಬಳಕೆಯಲ್ಲಿ ಇರುವುದು ಚಂದ್ರ, ವೇದದಲ್ಲಿ ಬಳಕೆ ಇರುವುದು ಬಹುಮಾನ ವಾಯು. ಇಡೀ ಬಹುಮಾನ ಮಂಡಲ ಋಗ್ವೇದದ ಹತ್ತನೇ ಮಂಡಲ ಪೂರ್ತಿ ಬಹುಮಾನ ಮಂಡಲ, ಒಂಬತ್ತನೇ ಮಂಡಲ ಋಗ್ವೇದದ ಇಡೀ ಒಂಬತ್ತನೇ ಮಂಡಲ ಬಹುಮಾನ ಮಂಡಲ ವಾಯುದೇವನ ಹೇಳಿದಂತ. ಆದ್ರೆ ಅದೇ ಅಲ್ಲಿ ಏನು ಆ ದೇವತೆ ಮಂತ್ರ ದೇವತೆ ಯಾರು ಸುತ್ತದ್ದು ಅಂತಂದ್ರೆ ಬರೇ ಬಹುಮಾನೋ ದೇವತಾ ಅಂತ ಹೇಳುವುದಿಲ್ಲ ಋಗ್ವೇದ. ಸೋಮ ಬಹುಮಾನೋ ದೇವತ ಅಂದ್ರೆ ಸೋಮ ಅಂತ ಹೆಸರು, ಅದು ಮುಖ್ಯವಾಗಿ ಭಗವಂತನ ಹೆಸರು. ಸೋಮ ರಮಾಸಹಿತನೂ ಉತ್ಕೃಷ್ಟ ಜ್ಞಾನಪೂರ್ಣನೂ ಆಗಿರತಕ್ಕಂಥ ಭಗವಂತ, ಅವನು ಬಹುಮಾನ ಇಡೀ ಜಗತ್ತನ್ನು ಭಾವನೆಗೊಳಿಸುವ ಅದು ಬಹುಮಾನ ಶಬ್ದವ ಚೆನ್ನಾಗಿ ನಾನು. ಹೀಗೆ ಉಮಾ ಅಂತಂದ್ರೆ ಉತ್ಕೃಷ್ಟ ಜ್ಞಾನ ಸ್ವರೂಪ, ಉತ್ಕೃಷ್ಟ ಜ್ಞಾನವನ್ನು ಕೊಡ್ತಕ್ಕ ಶಕ್ತಿ, ಅದು ಆಕಾಶ ಒಳಗಿನಿಂದ ಪ್ರತಿಭೆಯನ್ನು ಸ್ಥಿರಗೊಳಿಸುತ್ತದೆ. ಉತ್ಕೃಷ್ಟವಾದಂತಹ ಜ್ಞಾನ ಉತ್ಕೃಷ್ಟವಾದ ಪ್ರತಿಭೆಗೆ ಕಾರಣವಾಗುತ್ತದೆ. ಸ್ಥಿರವಾದ ಪ್ರತಿಭೆ, ಪ್ರತಿಭೆಯಲ್ಲಿ ಎರಡು ತರ ಇದೆ ನಾವು, ಇಂದ್ರನನ್ನು ಪ್ರತಿಭೆ ಅಂತ ಕೊಡ್ತೇವೆ. ತೇಜಸ್ಸು ಅಂದ್ರೆ ಪ್ರತಿಭೆ, ಅದು ತೇಜಸ್ಸು ದೀಪ ಆಗುವುದು ಆಗುವುದು ಆಗುವುದು ಈ ಹಬ್ಬಗಳಲ್ಲಿ ಎಲ್ಲ ಇಲ್ಯುಮಿನೇಷನ್ ಮಾಡ್ತಾರೆ ಗಣೇಶ ಸೂರ್ಯ, ಅದು ಒಂದು ಹತ್ತುವುದು ಬಂದು ಹಾಗೆ ಅಲ್ಲ, ಈ ಮತ್ತೆ ನಿರಂತರವಾಗಿ ಉರಿಯೋದು ಅದು ಆಕಾಶ, ಅದು ಸ್ಥಿರ ಪ್ರತಿಭೆ ಅಂತ. ಸ್ಥಿರ ಪ್ರತಿಭೆಯ ಅಭಿಮಾನಿನಿ ಆಗಿರತಕ್ಕಂತಹ ಪಾರ್ವತಿಯಲ್ಲಿ ಭಗವಂತನ ಉಪಾಸನೆ. ಆದರೆ ಅಸ್ತಿ ಭಗವ ಆಕಾಶಾತ್ಮಯ, ಆಕಾಶಕ್ಕಿಂತ ಮೇಲಿನ ಉಪಾಸನೆ ಇಲ್ವ? ಅಸ್ತಿ ಭಾವ ಆಕಾಶ ಅದಕ್ಕಿಂತ ಮೇಲೆ ದೊಡ್ಡ ಪದ. ತನ್ಮೇ ಭಗವಾನ್ ಪ್ರವೀತ್ವಿಜಿ, ಅದಕ್ಕಿಂತ ಮೇಲಿನ ಉಪಾಸನೆ ಇದೆ ಹೇಳ್ರಿ. ಅದಕ್ಕೆ ಸ್ವರೋ ಭಾವ ಆಕಾಶಾತ್ಮಯ ಪ್ರತಿಭೆಗಿಂತ ಮುಖ್ಯವಾದದ್ದು ಸ್ಮರಣ ಶಕ್ತಿ. ಸ್ಮರ ಸ್ಮರ ಅಂದ್ರೆ ಸ್ಮರಣೆ, ಸ್ಮರಣ ಅಂದ್ರೆ ನಮ್ಮ ಸ್ಮರಣೆ. ಸ್ಮರಣ ಶಕ್ತಿ ಇದ್ದವರಿಗೆ ಪ್ರತಿಭೆ ಇರ್ತದೆ. ಸಾವಿರ ವಿಷಯಗಳು ನೆನಪಾಗ್ತಾರೆ, ಸಾವಿರ ವಿಷಯ ನೆನಪಾದಾಗ ಮತ್ತೆ ಸಾವಿರ ವಿಷಯಗಳು ಬೆಳೀತಾರೆ. ನೆನೆ ಯಾವುದು ನೆನಪಿರದಿದ್ದವರು ಯಾವುದು ಬೆಳೆಯೋದೇ ಇಲ್ಲ. ಅದರಿಂದ ಬೆಳೆಯುವುದಕ್ಕೆ ಪ್ರತಿಭೆಗೆ ಮೂಲ ಸ್ಮರಣ ಶಕ್ತಿ. ಆ ಸ್ಮರಣ ಶಕ್ತಿಯ ದೇವತೆ ಆಗಿರ್ತಕ್ಕಂಥ ಶಿವ ಪ್ರತಿಭೆಯ ದೇವತೆ ಆಗಿರತಕ್ಕಂಥ ಪಾರ್ವತಿಗಿಂತ ದೊಡ್ಡ. ಸ್ಮರೋವಾವ ಆಕಾಶಾತ್ ಭೂಯಾನ್, ಹಿಂದೆ ಬಂದಿದೆ ಅಲ್ಲಿ ಚಿತ್ತ, ಚಿತ್ತಾತ್ ಬಂದಿದೆ. ಚಿತ್ತ ಅಂದ್ರೆ ಚಿತ್ತಮ್ಮ ಸ್ಮರಣ ಕಾರಣ, ಚಿತ್ತದ ದೇವತೆ ಅಗ್ನಿ ಸ್ಮರಣಕ್ಕೆ ಅಗ್ನಿ ಎಲ್ಲ ಬರ್ತಾ ಇದೆ. ಮತ್ಕುದ ಯಥಾ ಪ್ರಕಾರ ಹಿಂದ ಬಂದಿದೆ, ಹಿಂದೆ ಬಹಳ ಹಿಂದೆ ಬಂದಿದೆ, ಹಿಂದೆ ಬಂದದ್ದು ಸ್ಮರಣ. ತೇಜಸ್ಸು ಬಂದಿಲ್ವ? ತೇಜಸ್ಸು ಬಂದ ಮೇಲೆ ಆಕಾಶ ಬಂದಿಲ್ವ? ತೇಜಸ್ಸು ಅಂದ್ರೆ ಏನು ಬಂದಿದೆ? ಆಕಾಶ ಅಂದ್ರೆ ಸ್ಥಿರವಾದ ಬಂದಿದೆ. ಹಿಂದೆ ಚಿತ್ತ ಬಂದಿದೆ ಅಲ್ವಾ? ಚಿತ್ತ ಅಂದ್ರೆ ಅದು ಅಸ್ಥಿರವಾದ ಸ್ಮರಣೆ ನೆನಪಾಗುತ್ತೆ. ಒಂದು ಕ್ಷಣ ಮರ್ತು, ಒಂದು ಕ್ಷಣಾರ್ಧದಲ್ಲಿ ಮರ್ತು ಹೋಗುತ್ತೆ ವಿಷಯಗಳು. ಅದು ಚಿತ್ತ ನೆನಪು ಮಾಡುತ್ತದೆ. ಮತ್ತೆ ಇದರ ಹಾಗೆ ಉತ್ಸವದ ದೀಪೋತ್ಸವದ ಹಾಗೆ ಅದು ನೆನಪಾಗ್ತದೆ, ಮತ್ತೊಂದು ಕ್ಷಣದಲ್ಲಿ ಮರ್ತು ಹೋಗ್ತದೆ, ಮತ್ತೊಂದು ಕ್ಷಣದಲ್ಲಿ ಪುನಃ ನೆನಪಾಗ್ತದೆ. ಯಾವಾಗ ನೆನಪಾಗ್ತದೆ, ಯಾವಾಗ ಮರ್ತು ಹೋಗ್ತದೆ ಅನ್ನೋದು ಲಿಸ್ಟ್ ನಮ್ಮ ಹತ್ರ ಗೊತ್ತಿಲ್ಲ. ಆದ್ರೆ ಪರ್ಮನೆಂಟ್ ನೆನಪಿರುವುದಿಲ್ಲ. ಚಿತ್ತದ ನೆನಪು ಅನ್ನುವುದು ಅಸ್ಥಿರ. ಇವೆಲ್ಲ ಈ ಒಳಗಿನ ಮನಃಶಾಸ್ತ್ರ, ಇದನ್ನೆಲ್ಲ ಮಾಡರ್ನ್ ಸೈಕಾಲಜಿಸ್ಟ್ಗಳು ಕಲಿಬೇಕು. ಸ್ಥಿರವಾದ ಸಂಶಯ, ಅಸ್ಥಿರವಾದ ಸಂಶಯ, ಸ್ಥಿರವಾದ ಪ್ರತಿಭೆ, ಅಸ್ಥಿರವಾದ ಪ್ರತಿಭೆ, ಸ್ಥಿರವಾದ ಸ್ಮರಣೆ, ಅಸ್ಥಿರವಾದ ಸ್ಮರಣೆ, ಇದು ಯಾವ್ಯಾವ ಒಂದು ಅಂತರಂಗದ ಇಂದ್ರಿಯಗಳಿಂದ ಈ ಫಂಕ್ಷನಿಂಗ್ಗಳಿಂದ ಜನರನ್ನೆಲ್ಲ ವಿಭಾಗ ಮಾಡಿಕೊಂಡಿದ್ದಾರೆ ಆಚಾರ್ಯ. ಸ್ಥಿರವಾದ ಸಂಶಯ, ಅಸ್ಥಿರವಾದ ಸಂಶಯ, ಸಂಶಯದಲ್ಲಿ ಎರಡು ವಿಧ. ಸಂಶಯ ಬರುತ್ತೆ ಯಾವುದು, ಅದು ಮನಸ್ಸಿನ ಕೆಲಸ. ಸಂಶಯ ಆಗುವುದು ಸಂಕಲ್ಪ ವಿಕಲ್ಪಾತ್ಮಕ ಮನ ಹಾಗೋ ಇವರು ಸಂಶಯ ಹುಟ್ಟಿಸುತ್ತದೆ ಮನಸ್ಸು. ಆದರೆ ಮನಸ್ಸು ಹುಟ್ಟಿಸುವ ಸಂಶಯ ಸ್ಥಿರವಾದ ಸಂಶಯ ಅಲ್ಲ, ಅದು ಅಸ್ಥಿರವಾದ ಸಂಶಯ. ಯಾಕೆಂದ್ರೆ ದೂರದಲ್ಲಿ ಇರ್ತದೆ, ಒಂದು ಕತ್ಲೆ ಹೋಗ್ತಾ ಇರ್ತದೆ, ದೂರದಲ್ಲಿ ಒಂದು ಹಂಗ ಬಿದ್ದು ಹೋಗ್ತದೆ, ಅದು ಹಾಗೋ ಹಂಗು ಅಂತ ಸಂಶಯ. ಹತ್ತಿರವಾದ ಮೇಲೆ ಬರೆಯಲಾಗಿ ಸ್ಥಿರ ಅಲ್ಲ, ಅದು ಅಸ್ಥಿರವಾದ ಸಂಶಯ. ದಕ್ಷಿಣ ನಿರ್ಮೋ ಇದು ಹಂಗ ಅಲ್ಲ, ಹತ್ರ ಹೋಗ್ಲಿಕ್ಕೆ ಹೆದರಿಕೆ ಆದ್ರೆ ದೂರದಲ್ಲಿ ಕಲ್ಪಿಸಾಗ್ತದೆ, ಕಲ್ಪಿಸಾಡಿದಾಗ ಹಂಗೆ ಅಡ್ಡಾಡದಿದ್ರೆ ಓ ಅದು ಹಂಗ ಹಾಗು. ಅದು ಸಂಶಯಕ್ಕೆ ಒಂದು ಪರಿಹಾರ ಇದೆ, ಪರಿಹಾರ್ಯವಾದ ಅಸ್ಥಿರವಾದ ಟೆಂಪರರಿ ಡೌಟ್ ಇನ್ ದಿ ಪ್ರೊಡಕ್ಷನ್ ಆಫ್ ಮೈಂಡ್. ಕೆಲವು ಪರ್ಮನೆಂಟ್ ಡೌಟ್ಗಳಿದೆ, ಸ್ಥಿರ ಸಂಶಯ ಅಂತ, ಅದು ಸತ್ತು ಹೋಗೋದಿಲ್ಲ ಸಂಶಯ. ಯಾರು ಎಷ್ಟು ಹೇಳಿದ್ರು ಹೋಗೋದು, ಪ್ರಭೆಗಳು ತಲೆಯಲ್ಲಿ ತುಂಬಿಕೊಂಡಿದ್ದು ಏನು ಹೇಳಿದ್ರು ಹೋಗೋದು, ಅದೇ ಪ್ರಭೆಯಲ್ಲೇ ಬದುಕ್ತಾರೆ ಮನುಷ್ಯ ಸಾಯೋ ತನಕ. ಅದೇ ಪ್ರಭೆ, ಅದೇ ರೀತಿ ಆಚರಣೆಗಳು ಎತ್ತಿಕೊಳ್ಳುವುದೇ ಇಲ್ಲ. ಅದು ಯಾಕೆಂದ್ರೆ ಅವರಿಗೆ ಅದು ಸರಿ ಅನ್ನೋ ಪ್ರಭೆ ಬಂದ್ಬಿಟ್ಟಿದೆ. ಅದಕ್ಕೆ ಅದು ಸ್ಥಿರವಾದ ಪ್ರಭೆಯೂ ಸ್ಥಿರವಾದಂತಿರ್ತದೆ, ಸಂಶಯವೂ ಸ್ಥಿರವಾದಂತಿರ್ತದೆ. ಸ್ಥಿರವಾದ ಸಂಶಯ ಆದರೆ ಅದು ನಮ್ಮಲ್ಲಿ ಬರೋದಿಲ್ರಿ, ಏನ್ ಹೇಳಿದ್ರು ನಮ್ಗೆ ಬರೋದಿಲ್ಲ, ಅವ್ರಿಗೆ ಸಂಶಯ ಹೋದೇ ಇಲ್ಲ. ಅದು ಯಾವುದಂದ್ರೆ ಕೆಲವರಿಗೆ ಇಂಟೆಲೆಕ್ಚುವಲ್ ಡೌಟ್ ಬುದ್ಧಿಯಲ್ಲಿ ಬಂದು ಕೂತುಕೊಳ್ಳುವ ಸಂಶಯ, ಮನಸ್ಸಿನ ಸಂಶಯ ಅಲ್ಲ, ಬುದ್ಧಿಯಲ್ಲಿ ಬರುವ ಸಂಶಯ ಉಂಟಲ್ಲ ಇಂಟೆಲೆಕ್ಚುವಲ್ ಡೌಟ್, ಅದು ಪರ್ಮನೆಂಟ್. ಅದಕ್ಕೆ ಇಂಟೆಲೆಕ್ಚುವಲ್ ಸಾಧು ಬಹಳ ಅಪಾಯಕಾರಿ, ಬುದ್ಧಿವಂತರಾಗುವುದು ಬಹಳ ಅಪಾಯವಾಗುತ್ತೆ. ಬುದ್ಧಿವಂತರಿಗೆ ಸಂಶಯ ಬರ್ತದೆ, ಅವರ ಕತೆ ಹೋಗಬೇಕು, ಅದು ಬುದ್ಧಿಯಲ್ಲಿ ಬಂದು ಕೂತುಬಿಟ್ರೆ ಪರಿಹಾರ ಆಗುವುದೇ ಇಲ್ಲ. ನೀವು ಏನ್ ಬೇಕಾದ್ರೆ ಹೇಳಿ, ಒಂದು ವಿಷಯ ನೀವು ಪರಿಹಾರ ಹೇಳಿದ್ರೆ ಅದನ್ನ ಯಾರು ಯಾಕೆ ನೀವು ಒಪ್ಪಬೇಕು ಅಂತ ಮತ್ತೊಂದು ಬುದ್ಧಿವಂತಿಗೆ ಆರ್ಗ್ಯುಮೆಂಟ್ ಮಾಡಿ ಸಂಶಯವನ್ನೇ ಕನ್ಫರ್ಮ್ ಮಾಡಿದ್ರು. ಏನು ಹೇಳಿದ್ರು ಆ ಅದನ್ನು ಬುದ್ಧಿವಂತಿಕೆ ಅಂತ ಖಂಡನೆ ಮಾಡಿ ಮತ್ತೆ ಸಂಶಯವನ್ನೇ ಎಸ್ಟಾಬ್ಲಿಷ್ ಮಾಡಿ ಕೂತ್ಕೊಂಡು ಅಂದ್ರೆ ಇಂಟೆಲೆಕ್ಚುವಲ್ ಡೌಟ್ ಬುದ್ಧಿಯಲ್ಲಿ ಬಂದು ಕೂತ ಸಂಶಯ ಉಂಟಲ್ಲ ಅದು ಪರಿಹಾರ ಇಲ್ಲ. ಅದರಿಂದ ಒಂದು ಸ್ಥಿರವಾದ ಸಂಶಯ, ಒಂದು ಅಸ್ಥಿರವಾದ ಸಂಶಯ ಅಂತ ಎರಡು, ಒಂದು ಒಂದು ಮನಸ್ಸಿನಿಂದ ಹುಟ್ಟುವಂಥದ್ದು, ಒಂದು ಬುದ್ಧಿಯಿಂದ ಬರುವಂಥದ್ದು. ಈ ಬುದ್ಧಿಬಲದಿಂದ ನಾವು ಕ್ರಿಯೇಟ್ ಮಾಡಿದ ಸಂಶಯ ಉಂಟಾದ ಬೌದ್ಧಿಕವಾದ ಇಂಟೆಲೆಕ್ಚುವಲ್ ಡೌಟ್ ದರ್ ಇಸ್ ನೋ ಸೊಲ್ಯೂಷನ್ ಟು, ಅದಕ್ಕೆ ಪರಿಹಾರವೇ ಇಲ್ಲ. ಹಾಗೇನೆ ಸ್ಥಿರವಾದ ಸ್ಮರಣೆ, ಅಸ್ಥಿರವಾದ ಸ್ಮರಣೆ, ಸ್ಥಿರವಾದ ತೇಜಸ್ಸು, ಸ್ಥಿರವಾದ ತೇಜಸ್ಸು. ಇದು ತೇಜಸ್ಸಿನಲ್ಲಿ ಸ್ಥಿರ ಅಸ್ಥಿರ ಇದ್ದ ಹಾಗೆ ಸ್ಥಿರವಾದ ಸ್ಮರಣೆ, ಇದು ಚಿತ್ರದಲ್ಲೇ ಎರಡು ಫ್ಯಾಕಲ್ಟಿ ಇದೆ. ಅದಕ್ಕೆ ದೇವತೆಗಳು ಬೇರೆ ಬೇರೆ ಅಷ್ಟೇ. ಚಿತ್ರದಲ್ಲಿ ಅಗ್ನಿ ನಿಮಗೆ ನೆನಪು ಕೊಡ್ತಾರಲ್ಲ, ಅದು ಸ್ಥಿರ ಅಲ್ಲ, ನೆನಪಾಗತ್ತೆ. ನೆನಪಾಯ್ತು, ಹಾ ನೆನಪಾಯ್ತು ಹೇಳಿಕೊಡುವಾಗ ಈಗ ನೆನಪಾಯ್ತು, ನೀವು ಬರ್ತದೆ ಹೇಳಲಿಕ್ಕೆ ಶುರು ಮಾಡುವಾಗ ಈಗ ನೆನಪಿತ್ತು ನೋಡಿ ಹೇಳಬೇಕು ಅಂತ ಹೊರಟೆ ಎಂದೂ ಮಾಡ್ತದೆ ಮತ್ತೆ ಹೇಳ್ತೇನೆ. ಅಂದ್ರೆ ಅದು ಪ್ರತಿ ಕ್ಷಣ ನೆನಪಾಗುವುದು, ಯಾವ ಕ್ಷಣದಲ್ಲೂ ಮರೆತು ಹೋಗುದು. ಹೀಗೆ ಅಸ್ಥಿರವಾಗಿರತಕ್ಕಂತಹ ಸ್ಮರಣ ಶಕ್ತಿಯನ್ನ ನಿಯಂತ್ರಿಸತಕ್ಕವಾಗಲಿ ಕೆಲವು ನೆನಪುಗಳು ಸ್ಥಿರವಾದ ನೆನಪುಗಳು, ಅದು ಏನು ಮಾಡಿದ್ರು ಮರೆತು ಹೋಗುದು. ಅಂತಹ ನೆನಪುಗಳು ಅಂತ ಸ್ಥಿರ ಸ್ಮರಣೆ ಅದನ್ನು ಬರತಕ್ಕವ ಶಿವ. ಅವನಿಗೆ ಮನಸ್ಸಿನಲ್ಲಿ ತುಂಬಾ ಪೋರ್ಟ್ಫೋಲಿಯೋ ಇದೆ, ಮನೋಭಿಮಾನಿ ಅಂತ ಒಂದು ಸಣ್ಣ ಸಮಸ್ಯೆ ಹೇಳ್ಬಿಡ್ತೇವೆ ನಾವು. ಮನಸ್ಸಿನ ಎಷ್ಟೆಷ್ಟು ಮನಸ್ಸಿನಲ್ಲಿ ಸ್ಥಿರವಾದ ಸ್ಮರಣೆಯನ್ನ ನಮ್ಮ ಬುದ್ಧಿ ಚಿತ್ತದಲ್ಲಿ, ಬರೇ ಮನಸ್ಸಲ್ಲ ಚಿತ್ತದಲ್ಲಿ ಸ್ಥಿರವಾದ ಸ್ಮರಣ ಶಕ್ತಿಯನ್ನು ಕೊಡತಕ್ಕಂತಹ ಕೆಲಸ ಅದು ಮುಖ್ಯ. ಸ್ಮರಣ ಶಕ್ತಿ ಕೊಡತಕ್ಕವರು ಪ್ರಾಣದೇವರು. ಪ್ರಾಣದೇವರಿಗಿಂತ ಕೆಳಗಿನ ಅಧಿಕಾರಿ ಸ್ಮರಣ ಶಕ್ತಿಗೆ ಕೊಡುತ್ತದೆ. ಅದರಿಂದ ಆಕಾಶಾತ್ವಾವ ಸ್ವರೋಭಾವ ಆಕಾಶಾತ್ ಪೂಯಾತ್ ಆಕಾಶ ಸ್ಥಿರವಾದ ಪ್ರತಿಭೆ ನಮಗೆ ಬರಬೇಕಾಗಿದ್ದರೆ ಸ್ಥಿರವಾದ ಸ್ಮರಣ ಶಕ್ತಿ ಬೇಕು. ಸ್ಥಿರವಾದ ಸ್ಮರಣ ಶಕ್ತಿ ಕೊಡ್ತಕ್ಕಂತಹ ರುದ್ರ ಸ್ಥಿರವಾದಂತಹ ಪ್ರತಿಭೆ ಕೊಡ್ತಕ್ಕ ಪಾರ್ವತಿಗೆ ಅಂತ ದೊಡ್ಡ ಮಾತು. ಅದರಿಂದ ಆಕಾಶಕ್ಕಿಂತ ಸ್ಮರ ದೊಡ್ಡ ಮಾತು. ಈ ಮೇಲ್ನೋಟಕ್ಕೆ ಇದನ್ನ ಹ್ಯಾಸಿಟಿ ಸಮತ್ತು ಏನೆಲ್ಲ ಗೊತ್ತಲ್ಲ ನೋಡಿ, ಮೊದಲು ಹೇಳಿದ್ರು ತಲೆ ಮೂಗಿನ ಎಲ್ಲ ಗೊತ್ತು. ಅಂದ್ರೆ ಸೆಕ್ಸ್, ಸೆಕ್ಸ್ ಗಿಂತ ಡಿಸೈರ್ ದೊಡ್ಡದು, ಡಿಸೈರ್ಗಿಂತ ಪ್ರಾಣ ದೊಡ್ಡದು ಅಂತ ಏನು ಒಂದ ಬುದ್ಧಿ ಕೇಳಿದ ಹಾಗಿದೆ. ಅದು ಮೇಲೆ ನೋಡಕ್ಕೆ ಇಡೀ ಒಂದು ತಾರತಮ್ಯದ ದೇವತಾ ತಾರತಮ್ಯದ ಕಲ್ಪನೆ ಇಲ್ಲದೆ ಇದ್ರೆ ಇಡೀ ಚಾಪ್ಟರ್ ಒಂದು ಹುಡುಗಾಟದ ಚಾಪ್ಟರ್ ಆಗಿದೆ. ಏನು ಕಮ್ಯುನಿಕೇಟ್ ಮಾಡುವುದು ಸ್ಪಷ್ಟವಾಗಿ ಅರ್ಥ. ಆಕಾಶಾತ್ವಾವ ಸ್ಮರೋ, ಸ್ಮರೋವಾವ ಆಕಾಶಾತ್ಮೀಯ. ಅನೇಕ ಸ್ಮರಣ ಶಕ್ತಿ, ಸ್ಥಿರವಾದ ಸ್ಮರಣೆಯನ್ನು ಕೊಡತಕ್ಕಂಥ ರುದ್ರದೇವ ಪಾರ್ವತಿಗಿಂತ ದೊಡ್ಡವ. ಅದರಿಂದ ಶಿವನ ಪ್ರತೀಕದಲ್ಲಿ ಭಗವಂತನನ್ನು ಪರಿಸರ ಅವರು ಏನು ಮಾಡ್ತಾರೆ ಮನಕಾರಿದ್ದರು ಏನು ಶಿವನದ್ದು ಅಂತಂದ್ರೆ ಸ್ಮರೋಭಾವ ಆಕಾಶಾತ್ಮೀಯ. ಕಾರಣ ಆ ಶಿವ ಸ್ಮರಣೆಯನ್ನು ವಿಶೇಷ ಇದೆ, ಸ್ಥಿರ ಸ್ಮರಣೆ ಅಂತ ಹೇಳಿದ್ರು. ಅದರಿಂದ ತಸ್ಮಾತ್ ಯದ್ಯಪಿ ಭಗವಾನ್ ಉಪಾಸೀರ ಅಸ್ಮರಂತ ನೈವದೇ ಕಂಚನ ಶ್ರಣಯ ನವನ್ವೀರ ನವಿಚಾರೀರ ತಸ್ಮಾತ್ ಯದ್ಯಪಿ ಭಗವ ಉಪಾಸೀರ. ತುಂಬ ಜನ ಎಲ್ಲ ಮಟ್ಟಿಗೆ ಸೇರಿ ದೃಶ್ಯವನ್ನ ಅನುಸಂಧಾನ ಮಾಡ್ತಾ ಕೊಟ್ಟಿದ್ದಾರೆ. ಬಹಳ ಉಪಾಸೀರ ಒಂದು ವಿಷಯವನ್ನು ಉಪಾಸನೆ ಮಾಡಿ ಅನುಸಂಧಾನ ಮಾಡ್ತಾ ಅಂತ ಎಲ್ಲ ಮಟ್ಟಿಗೆ ಸೇರಿದ್ದಾರೆ. ಆದರೆ ದುರ್ಬಲಬೇಕು ಅಂತ ಕೂತಿದ್ದಾರೆ. ಸ್ಮರಣ ಶಕ್ತಿ ಇಲ್ಲ ಅಸ್ಮರಂತಹ, ಸ್ಮರಣ ಶಕ್ತಿ ಇಲ್ಲದೆ ಅರ್ಥಾತ್ ಅಸ್ಮರಂತಹ ಸ್ಮರಣ ಶಕ್ತಿ ಇಲ್ಲದೆ ಅಂತ ಅಷ್ಟೇ ಅರ್ಥ ಅಲ್ಲ. ನಮಗೆ ಸ್ಥಿರವಾದ ಸ್ಮರಣೆಯನ್ನು ಕೊಡತಕ್ಕಂತಹ ರುದ್ರನ ಅನುಗ್ರಹ ಇಲ್ಲ. ಅಂತಹ ಸಂದರ್ಭದಲ್ಲಿ ಸೇರಿದವರಿಗೆ ಏನಾಗುತ್ತೆ ಪರಿಣಾಮ? ಅವನು ಹೊರಗಿನಿಂದ ಅವನು ಕೆಲಸ ಮಾಡಿ ಸ್ವಿಚ್ ಆನ್ ಮಾಡಬೇಕು ಅಂತ ಶಿವ ಮಾಡೋದು. ಅಸ್ಮರಂತಹ ಅಂದ್ರೆ ಸ್ಮರಣೆ ಸ್ವಿಚ್ ಆನ್ ಮಾಡದೆ ಕೂತು ಬಿಟ್ಟಿದೆ. ಅಂತಹ ಸ್ಥಿತಿಯಲ್ಲಿ ಶಿವ ಸ್ಥಿರ ಸ್ಮರಣೆಯನ್ನು ಜಾಗೃತಗೊಳಿಸಲಿಲ್ಲ. ಆ ಬಹವ ಎದ್ದಿ ಬಹವ ತುಂಬಾ ಜನ ಕೊಟ್ಟು ಸೇರಿದ್ದಾರೆ, ಚರ್ಚೆ ನಡೀತಾ ಇದೆ, ಕಾನ್ಫರೆನ್ಸ್ ನಡೀತಾ ತುಂಬಾ ಇದೆ. ಬಹವ ಉಪವಾಸಿದೆ, ತತ್ವಜ್ಞಾನ ಸಮ್ಮೇಳನ ನಡೀತಾ ಇರುತ್ತೆ, ಬಹಳ ಜನ ಸೇರುತ್ತಾರೆ. ಎರಡು ಒಬ್ಬೊಬ್ಬರೊಂದು ಮಾತಾಡ್ತಾರೆ, ಬೆಳಿಗ್ಗೆ ಏನೊಂದು ತೀರ್ಮಾನ ಅವರಲ್ಲಿ ಶಿವ ಸ್ವಿಚ್ ಆಫ್ ಮಾಡಿರುತ್ತಾರೆ ಅಂತಾರೆ. ಬಹವ ಎದ್ಯಪಿ ಬಹವ ಉಪಾಸಿರನ್ ತುಂಬಾ ಜನ ಸೇರಿದ್ದಾರೆ. ಅಸ್ಮರಂತಹ ನಾವು ಏನ್ ಮಾಡಬೇಕು ಅನ್ನೋದ್ರ ಎಚ್ಚರ ಇಲ್ಲ, ನೆನಪು ಇಲ್ಲ, ಸ್ಮರಣೆ ಹೊರಟು ಬಿಡುತ್ತೆ. ಆಗ ಏನಾಗುತ್ತೆ? ನೈವತೇ ಕಂಚನ ಶ್ರವಣ, ಯಾರು ಏನ್ ಹೇಳಿದ್ದು ಕೂಡ ಶ್ರವಣ ಉಳಿ ನೆನಪುಳಿದಿಲ್ಲ. ಕೇಳ್ತಾರೆ, ಕೇಳಿ ಆಗ್ತಾರೆ, ಎಂತ ಹೇಳಿದ್ರು ಎಂತ ತುಂಬಾ ಹೇಳಿದ್ರು ಬಗ್ಗೆ ಎಂತ ನೆನಪಿಲ್ಲ. ನೈವತೇ ಕಿಂಚನ ಶ್ರವಣ ಏನು ಕೇಳಿಸೋದಿಲ್ಲ. ಸ್ಮರಣ ಶಕ್ತಿಯನ್ನ ಆಫ್ ಮಾಡಿಬಿಟ್ರೆ ದೇವರು ಮತ್ತೆ ಕೇಳ್ತಾ ಇರ್ತೇವೆ. ಕೇಳಿದ್ದು ಆ ಮಗಳು ಅಷ್ಟೇನ ಮಟ್ಟಿ ಸೇರಿರ್ತಾರೆ, ನಡೆದಿರುತ್ತದೆ ಮಾತುಕತೆ ಎಲ್ಲ ಕೇಳ್ತಾ ಇರ್ತೇವೆ. ಕೇಳಿದ್ದು ಏನು ಒಂದು ಕೃಷಿವಾಗುತ್ತೆ. ಆದ್ರಿಂದ ನಮಸ್ವೀರ ನಮಗೆ ಹೇಳಿದ್ದೀವಿ, ಶ್ರವಣ ಇಲ್ಲದೆ ಇದ್ದದ್ರಿಂದ ಅದರೊಳಗೆ ಮನನವೇ ಆಗುವುದಿಲ್ಲ. ಮನನ ಇಲ್ಲದೆ ಇದ್ದದ್ರಿಂದ ಅದರಿಂದ ವಿಜ್ಞಾನ ವಿಶೇಷವಾದ ಅರಿವು ಬರುವುದೇ ಇಲ್ಲ, ಅರಿವೇ ಬರುವುದಿಲ್ಲ. ಸ್ಮರಣ ಶಕ್ತಿ ಇಲ್ಲದೆ ಇದ್ದರೆ ಅರಿವೇ ಇಲ್ಲ, ಯಾವ ಅರಿವು ಇಲ್ಲ. ಮನುಷ್ಯನ ಅರಿವಿಗೆ ಮೂಲ ಸ್ಮರಣ. ಈಗ ನೋಡಿ, ಇಲ್ಲದೆ ಇದ್ರೆ ಮನುಷ್ಯ ಕಲ್ಲು ಬಂದಿದ್ದ ಹಾಗೆ ಸ್ಮರಣ ಶಕ್ತಿ ಒಂದು ಇಲ್ಲದೆ ಇದ್ರೆ ಜಸ್ಟ್ ಲೈಕ್ ಸ್ಟೋನ್. ಹೇಗೆ ಅಂದ್ರೆ ಇವಾಗ ನಾವು ಕೂತು ಮಾತಾಡ್ತಾ ಇದ್ದೇವೆ, ನಾನು ಹೇಳ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀನಿ. ಇದು ಕೇಳಿದ ಉತ್ತರ ಕ್ಷಣದಲ್ಲಿ ಬಂದು ಮೆಮೊರಿ ಶೆಲ್ ತೊಂದ ಇಲ್ಲ ಅಂತ ಇಟ್ಕೊಳ್ಳಿ, ಮೆಮೊರಿ ಶೆಲ್ ಇಲ್ಲ. ಅದರಿಂದ ನೆನಪೊಂದು ಕಥೆ ಇಲ್ಲ. ಕೇಳುವುದು ಕೇಳುವಾಗ ಅರ್ಥ ಆಗುತ್ತೆ, ಕೇಳಿದ ಮೇಲೆ ನೆನಪಿಲ್ಲ. ನೋಡುವುದು ನೋಡಿದಾಗ ಕಾಣುತ್ತೆ, ನೋಡಿ ಆಚರಿಸಿದ್ರೆ ನೆನಪಿಲ್ಲ. ಅದೇನ್ ಕತೆ? ಯಾವುದೂ ಇಲ್ಲ, ಜ್ಞಾನವೇ ಇಲ್ಲ. ನೋಡಿದ್ರೆ ಜ್ಞಾನ ಇಲ್ಲ, ಜ್ಞಾನ ಅಂದ್ರೆ ಮೆಮೊರಿ. ಕೇಳಿದ್ರೆ ಏನಿಲ್ಲ ಇಲ್ಲ. ನೀವು ಕಲಿತುಂಟಿರ ಹಾಗೆ, ನೋಡಿದ್ದು ದೊಡ್ಡ, ಕೇಳಿದ್ದು ದೊಡ್ಡ. ಅದರಿಂದ ನಾವು ನೋಟ, ನಾವು ಕೇಳಿದ್ದು, ನಾವು ಮಾಡಿದ್ದು, ನಾವು ನೋಡಿದ್ದು ಎಲ್ಲ ಸಾರ್ಥಕ ಆಗುವುದು ಸ್ಮರಣ ಶಕ್ತಿ ಇದು. ಅಂದ್ರೆ ರುದ್ರದೇವರು ಒಂದು ಹೊಲದೇ ಇದ್ರೆ ಏನು ಇದೆಯ ಶಿವ ಅವನಿಗೆ ಶವವೇ ಆಗ್ಬಿಡುತ್ತೆ. ಅದರಿಂದ ಅಥ ಯದ್ಯಪಿ ಬಹವ ಉಪಾಸೀನ, ತುಂಬಾ ಜನ ಎಲ್ಲ ಸೇರಿದ್ದಾರೆ, ಮಾತುಕತೆ ನಡೀತಾ ಇದೆ, ಅಸ್ಮರಂತಹ ರುದ್ರದೇವರು ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದಾರೆ ಸ್ಮರಣ ಶಕ್ತಿ. ನೈವತೇ ಕಂಚನ ಶಕ್ತಿ, ಯಾರ ಮಾತು ಕೇಳುವುದಿಲ್ಲ, ಅದು ಕೇಳುತ್ತೆ ಗೊತ್ತಿರಿಸಿ ಒಳಗಿದ್ದ ದಾಖಲೆ ರೆಕಾರ್ಡ್ ಆಗುವುದಿಲ್ಲ. ಅದರಿಂದ ನಮ್ಮ ನೀರನ್ನು ಮನನ ಮಾಡ್ಲಿಕ್ಕೆ ಆಗುವುದಿಲ್ಲ, ತಿಳ್ಕೊಳ್ಳಿಕ್ಕೆ ಆಗುವುದಿಲ್ಲ, ಕೇಳಿದ್ದೆಲ್ಲ ವ್ಯರ್ಥ. ನಾವು ತಿಳ್ಕೊಂಡ್ರೆ ಮನನ. ಅವ್ರು ಕ್ಯಾಶ್ ಅಂತ ರೆಕಾರ್ಡ್ ಮಾಡಿದ್ರೆ ಮನೆ ಹೋಗಿದ್ದಕ್ಕೆ ಮನನ ಮಾಡಿದೆ ಅವ್ರ ಪ್ಲೇ ಮಾಡಿದೆ ಅವ್ರ ಒಳಗಿನಿಂದ ಇದು ನಮಗೆ ಮರೆತು ಹೋಗಿದೆ. ಒಳಗಿನಿಂದ ಒಂದು ಕ್ಯಾಸೆಟ್ ಇದೆ, ಅದನ್ನು ರುದ್ರದೇವರು ರೆಕಾರ್ಡ್ ಮಾಡ್ತಾ ಇದ್ದಾರೆ. ಅದನ್ನು ಪ್ಲೇ ಮಾಡಬೇಕು ಮತ್ತೆ ಅದೇ ಮನನ ಒಂದು ಮರೆತು ಹೋದಾಗ ನಾವು ಒಳಗಿನ ಪ್ರೋಸೆಸ್ಸಿಗೆ ಹೋಗ್ತೇವೆ. ಈ ಒಳಗಿನ ಪ್ರೋಸೆಸ್ ಪೂರ್ತಿ ಬಳಸ್ಕೊಳ್ತು. ಅದ್ರ ಒಳಗಿನಿಂದ ಅದನ್ನು ರೆಕಾರ್ಡ್ ಮಾಡಿ ಪ್ಲೇ ಮಾಡುವವರು ಇದ್ದಾರಪ್ಪ, ಅವರಿಗೆ ಸ್ಮರ ಅಂದ್ರೆ ಸ್ಮರಣ ಶಕ್ತಿ ನಿಯಾಮಕನ ಅನುಗ್ರಹ. ಆಗ ಸ್ಮರಣ ಶಕ್ತಿ ಹೊಂದಿರುವುದೇ ಎಂದರೆ ಕೇಳಿದ್ದೇವೆ ಅಂತ ಆಗುತ್ತೆ, ಮನನ ಮಾಡಲಿಕ್ಕೆ ಆಗುವುದರಿಂದ ಸತ್ಯ ತಿಳಿಯುವುದಿಲ್ಲ. ಆಮೇಲೆ ಯದಾವಾಮತಿ ಸ್ಮರೆಯು ಸ್ಮರಣ ಶಕ್ತಿ ಬಂತು. ಆಮೇಲೆ ಅಥವಾ ಶುಣಯನು ಅಥವಾ ನೀರನು ಅಥವಾ ವಿಜಾನಿಯನು ಆಗ ಕೇಳಿದ ಅರ್ಥ ಆಗುತ್ತೆ, ಮನೆ ಹೋಗಿ ಮನನ ಮಾಡಲಿಕ್ಕೆ ಆಗುತ್ತೆ. ಖುಷಿ ಇಡೀ ಅರಿವಿನ ಬೆಳವಣಿಗೆಗೆ ಮೂಲ ಸಾಧನ ಸ್ಮರಣ ಶಕ್ತಿ. ಅದು ಅಸ್ಥಿರವಾದರೆ ಮತ್ತೆ ಪುನಃ ದುರ್ಬಲ ಆಗ್ತಾ ಹೋಗ್ತಾರೆ. ಸ್ಥಿರವಾದ ಸ್ಮರಣೆಯಿಂದ ಸ್ಥಿರವಾದ ಅಧ್ಯಯನ ಸ್ಥಿರವಾದ ಜ್ಞಾನ ವಿಜ್ಞಾನ. ಅದರಿಂದ ಪ್ರಾಣದೇವರಲ್ಲಿದ್ರೆ ಬೆಳವಣಿಗೆ ಇಲ್ಲ, ಯಾವ ಬೆಳವಣಿಗೆ ಇಲ್ಲ, ಅಧ್ಯಯನ ಶಾಸ್ತ್ರ ಅಧ್ಯಯನ ಇಲ್ಲೇ ಇಲ್ಲ, ಓದಿದ ನೆನಪಿದ್ರೆ ತಾನೇ ಉಪಯೋಗಿಸ್ಕೊಳ್ಳೋದು. ಆದ್ರಿಂದ ಪ್ರಾಣದೇವರು ರುದ್ರದೇವರು ಸ್ಮರಣೆಯ ಅವಕಾಶ ರುದ್ರ ಪ್ರತಿಭೆಗೆ ತಂದೊಡ್ಡವರಪ್ಪ ನೆನಪಿ ಈ ಈ ನೆನಪನ್ನು ಸ್ಥಿರ ಸ್ಮರಣೆಯನ್ನು ಕೂಡ ಆಫ್ ಮಾಡಿಬಿಟ್ಟರು. ನಾನು ಒಬ್ಬ ಹೆಣ್ಮಗಳನ್ನು ನೋಡಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿದ್ದರು. ಈಗ ಸುಮಾರು 65 ವರ್ಷ ಆಗುವಂತ ಆರೋಗ್ಯವಾಗಿ ಬಹಳ ಚೆನ್ನಾಗಿದ್ದರು.